ಮುಂದೆ ಹೋಗಲು ದೂರ ತೀರವ ಸೇರಲಿ, ತೀರ್ಸು ಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ. ಗಂತದಿ ಮೂಡುವೆನ್ನಿನ ಮೈತಿರಿ ಚೆಲುವೆಯಾಕೆಗೆ ಸುಪ್ರಭಾತವ ಬಯಸಿರಿ, ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಬೀಸು ಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ. ಕೆರೆಯ ಅಂಚಿನ ಮೇಲೆ ಮಿಂಚಿನ ಹನಿಗಳಂದದಿ ಹಿಮಮಣಿ, ಮಿಂಚು ತೀರ್ಪು ಮೂಡು ತೈತರೆ ಬಾಲಕೋಮಲ ದಿನಮಣಿ, ಹಸುರು ಜೋಳದ ಹೊಲದ ಗಾಳಿಯು ಕೀಡಿ ತನ್ನಗೆ ಬರುತ್ತಿದೆ, ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಬೀಸು ಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ. ಮೇಲೆ ತೇಲುವ ಬಿಳಿಯ ಮೂಡವ ನೋಡಿರಿ, ದೂರ ಬೆಟ್ಟದ ಮೇಲೆ ತೇಲುವ ಬಿಳಿಯ ಮೂಡವ ನೋಡಿರಿ, ಅದನ್ನೇ ಹೋಲುತ್ತ ಅಂತೆ ತೇಲುತ್ತ ದೋಣಿಯಾಟವ ನಾಡಿರಿ, ನಾವು ನೀರ ಮಾತ್ರ ದೇವರು ಜೀವನಲ್ಲಿಗೆ, ನಿನ್ನೆ ನಿನ್ನೆಗೆ ಇಂದು ಇಂದಿಗೆ ಇರಲಿ ನಾಳೆಯೋ ನಾಳೆಗೆ, ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಬೀಸು ಗಾಳಿಗೆ ಬೀಳು ತೇಳುವ ತೆರೆಯ ಮೇಲೆ.